ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು. ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್, ಕನ್ನಡ ಭಾವ ಅನುವಾದ ಎಪಿ ಸುಬ್ಬಯ್ಯ. ಅಧ್ಯಾಯ 56, ಸದ್ಯ ಸಂಭವಿಸಿರುವ ದುಃಖ ಮತ್ತು ಬೆಳೆದು ಬಂದಿರುವ ದುಃಖ. ಐಯೋಸ್ಟಿಯರ್ ಫೋರ್ತ್, ಕಳೆದ ಸರ್ತಿ ನೀನು ನನ್ನನ್ನು ಬಿಟ್ಟು ಹೋಗುವಾಗ ಅದು ಕಡೆಯ ಸಾರಿಯ ಅಗಲುವಿಕೆ ಎಂದು ನಾನು ಗ್ರಹಿಸಿರಲಿಲ್ಲ. ನಿನ್ನ ಉತ್ತಮ ಗುಣಗಳನ್ನು ಮಾತ್ರ ನಾನು ಸದಾ ಗ್ರಹಿಸಿ ಸಂತೋಷಿಸುತ್ತಿದ್ದಾಗಲೇ ನನ್ನ ಉತ್ತಮ ಗುಣಗಳ ಗಣನೆಯಿಂದ ಮಾತ್ರ ನನ್ನನ್ನು ನೆನೆಸು ಎಂದು ನೀನು ನನಗೆ ಹೇಳಿದೆಯಲ್ಲ, ಅದು ಅಗತ್ಯವಿತ್ತೇ? ಇಂದು ಅವನ ಕಳೆಯಬರವನ್ನು ನೋಡುತ್ತಿರುವಾಗ ಅವನ ಸಹಸ್ರಾರು ಉತ್ತಮ ಗುಣಗಳು ಎದುರು ಬಂದು ನಿಲ್ಲದಿರುವುವೆ? ಈ ಗುಣಗಳನ್ನು ಹೊರತಾಗಿ ಇತರವುಗಳನ್ನು ನೆನಪಿಗೆ ತರಲು ಸಾಧ್ಯ ಆತಾನೇ ಆಗಬಹುದೇ? ಸ್ಟಿಯರ್ಫೋರ್ತ್ನ ಶವವನ್ನು ಮಿಸ್ಟರ್ ಓಮರ್ರಿಂದ ತರಿಸಿಕೊಂಡ ಕಾಫಿನಲ್ಲಿ ಇಟ್ಟು ಬಂಡಿಯ ಮೂಲಕ ಕಾಫಿನನ್ನು ಸ್ಟಿಯರ್ಫೋರ್ತ್ನ ಮನೆಗೆ ಸಾಗಿಸಿದೆವು. ಯಾರ್ಮತ್ತಿನಲ್ಲಿ ಸ್ಟಿಯರ್ಫೋರ್ತ್ನು ತುಂಬಾ ಪರಿಚಿತನೂ ಹೆಸರುವಾಸಿಯೂ ಆಗಿದ್ದುದರಿಂದ ಅನೇಕ ನಾವಿಕರು ಬಂಡಿಯ ಹಿಂದೆಯೇ ಬಹುದೂರ ಬಂದಿದ್ದರು. ಯಾರ್ಮತ್ತಿನಿಂದ ರಾತ್ರಿಯಲ್ಲಿ ಹೊರಟ ಬಂಡಿ ಬೆಳಗಾಗುವಾಗ ಲಂಡನ್ನಿನ ಹೈ ಗೇಟ್ಗೆ ತಲುಪಿತು. ಹಿಂದಿನ ದಿನದ ಮೋಡಗಳೆಲ್ಲ ಮಾಯವಾಗಿ ಸೂರ್ಯಪ್ರಕಾಶಮಾನನಾಗಿಯೇ ಉದಯಿಸಿದ್ದನು. ಸ್ಟಿಯರ್ಫೋರ್ತ್ನ ಮನೆಗೆ ಶವವನ್ನು ತಲುಪಿಸಿ ಅವನ ತಾಯಿಯೊಡನೆ ಮಾತಾಡಿ ಬರಲು ಯಾರ್ಮತ್ತಿನಲ್ಲಿ ಇನ್ನು ಯಾರೂ ನನಗಿಂತ ಹೆಚ್ಚು ಆ ಮನೆಯ ಪರಿಚಿತರಿಲ್ಲವಿದ್ದುದರಿಂದಲೂ ನನಗೂ ಸ್ಟಿಯರ್ಫೋರ್ತ್ನಿಗೂ ಮೊದಲೇ ಇದ್ದ ಸ್ನೇಹದ ಕಾರಣವಾಗಿಯೂ ನಾನು ಈ ಕೆಲಸವನ್ನು ಮಾಡಿದೆನು. ನಮ್ಮ ಬಂಡಿಯನ್ನು ಗೇಟಿನ ಹೊರಗಡೆ ಬಿಟ್ಟು ನಾನು ಮಾತ್ರ ಒಳಗೆ ಹೋಗಿ ಮನೆಯ ಕರೆ ಗಂಟೆಯನ್ನು ಮೃದುವಾಗಿ ಬಾರಿಸಿದನು. ಕೆಲಸದ ಹೆಂಗಸು ಬಂದು ಬಾಗಿಲು ತೆರೆದಳು. ನನ್ನನ್ನು ನೋಡಿ ಅವಳಿಗೆ ಬಹು ಆಶ್ಚರ್ಯವೂ ಗಾಬರಿಯೂ ಆದಂತೆ ತೋರಿ, ನಿಮಗೇನು ಅಸೌಖ್ಯವೇ ಸರ್ ಎಂದು ಕೇಳಿದಳು. ಒಂದು ಗಹನವಾದ ಕಾರ್ಯದಲ್ಲಿ ಬಂದಿರುವೆನು, ಮಿಸಸ್ ಸ್ಟಿಯರ್ಫೋರ್ತ್ಗೆ ನಾನು ಬಂದಿರುವುದಾಗಿ ತಿಳಿಸು ಅಂದೆನು. ಕೆಲಸದವಳು ಒಳಗೆ ಹೋಗಿ ತಿಳಿಸಿ ಬರುವವರೆಗೆ ನಾನು ಬೈಠಕಾನೆಯಲ್ಲೇ ಕುಳಿತಿದ್ದೆನು. ಬೈಠಕಾನೆಯಲ್ಲಿ ಮೊದಲಿನ ವೈಭವದ ಕುರ್ಚಿ, ಮೇಜು, ಅಲಂಕಾರಗಳು ಯಾವೂ ಇರಲಿಲ್ಲ. ಮನೆಯೆಲ್ಲ ಶ್ಮಶಾನ ಸದೃಶವಾದ ನಿಶ್ಶಬ್ದತೆಯಿಂದ ತುಂಬಿತ್ತು. ಕೆಲಸದವಳು ಕೋಣೆಯಿಂದ ಕೋಣೆಗಾಗಿ ದಾಟಿ ಬೈಠಕಾನೆಗೆ ಪುನಃ ಬರುವಾಗ ಆಗುತ್ತಿದ್ದ ಕಾಲಸಪ್ಪಳವು ಮಧ್ಯರಾತ್ರಿಯ ನಿಶ್ಶಬ್ದ ಗಂಭೀರತೆಯಿಂದಲೇ ಹೊರಟು ಬರುತ್ತಿದ್ದಂತೆ ಕೇಳಿಸುತ್ತಿತ್ತು. ಆ ಶಬ್ದವನ್ನು ಆಲಿಸಬಾರದೆಂದು ಪ್ರಯತ್ನಿಸಿದರೂ ಶಬ್ದವು ಅದೇ ಗಂಭೀರತೆಯಿಂದ ಕೇಳಿಸುತ್ತಾ ಇದ್ದಾಗ ಕೆಲಸದವಳು ಎದುರು ಬಂದು ನಾನು ಮಿಸಸ್ ಸ್ಟಿಯರ್ಫೋರ್ತ್ಗೆ ಹೋಗಬೇಕೆಂದು ಹೇಳಿ ನನ್ನನ್ನು ಕರೆದುಕೊಂಡು ಹೋದಳು. ನಾನು ಕೆಲಸದವನ್ನು ಹಿಂಬಾಲಿಸಿ ಮಾಡಿಗೆ ತಲುಪುವಾಗ ಆ ಮನೆಯ ಬಹುಭಾಗವೆಲ್ಲ ಉಪಯೋಗಿಸದೆ ಉಳಿದಿದ್ದಂತೆ ತೋರುತ್ತಿತ್ತು. ಮಿಸಸ್ ಸ್ಟಿಯರ್ಫೋರ್ತ್ಗಳು ತನ್ನ ಮಗನು ಉಪಯೋಗಿಸುತ್ತಿದ್ದ ಕೋಣೆಯಲ್ಲೇ ಮಲಗಿದ್ದಳು. ಅಲ್ಲಿ ಸ್ಟಿಯರ್ಫೋರ್ತ್ನ ಒಂದು ತೈಲ ಚಿತ್ರವು, ಅವನ ವಿದ್ಯಾ ಪ್ರವೀಣತೆಗಾಗಿ ಪಡೆದಿದ್ದ ಪಾರಿತೋಷಕಗಳು ಅಲಂಕಾರಕ್ಕಾಗಿ ಇಡಲಾಗಿದ್ದವು. ನಾನು ಆ ಕೋಣೆಗೆ ನುಗ್ಗುವಾಗ ಮಿಸ್ ಡಾರ್ಟಲ್ಗಳು ಮಿಸಸ್ ಸ್ಟಿಯರ್ಫೋರ್ತ್ಗಳ ಸಮೀಪದಲ್ಲಿ ಒಂದು ಕುರ್ಚಿಯಲ್ಲಿ ಕುಳಿತಿದ್ದಳು. ನಾನು ಒಳನುಗ್ಗಿದ ಕೂಡಲೇ ಅವಳು ನನಗೆ ಒಂದು ಕುರ್ಚಿಯನ್ನು ತೋರಿಸಿ ತಾನು ಹೋಗಿ ಮಿಸಸ್ ಸ್ಟಿಯರ್ಫೋರ್ತ್ಗಳ ಹಿಂಬದಿ ನಿಂತು ನನ್ನನ್ನು ನೋಡತೊಡಗಿದಳು. ಮಿಸಸ್ ಸ್ಟಿಯರ್ಫೋರ್ತ್ಗಳು ನನ್ನನ್ನು ನೋಡಿ, ಶೋಕವಸನವನ್ನು ಧರಿಸಿದ್ದು ಕಾಣುತ್ತದೆ, ಏನಾಗಿದೆ ಕಾಪರ್ಫೀಲ್ಡ್ ಎಂದು ಕೇಳಿದಳು. ನನ್ನ ಪತ್ನಿಯು ಮೃತಪಟ್ಟಿರುವಳು ಎಂದು ನಾನು ಮೆಲ್ಲಗೆ ಅಂದೆನು. ಇಷ್ಟು ಚಿಕ್ಕ ಪ್ರಾಯದಲ್ಲೇ ನಿನಗೆ ಆ ದುಃಖ ಬರಬಾರದಿತ್ತು, ಆದರೆ ಕಾಲನನ್ನು ಎದುರಿಸಲು ಸಾಧ್ಯವಿದೆಯೇ? ಸಮಯವೇ ಮನಸ್ಸಿಗೆ ಶಾಂತಿಯನ್ನೇ ಬೇಕು ಅಷ್ಟೇ ಎಂದು ಕನೆಕ್ಕರದಿಂದ ಅವಳು ನೋಡಿದಳು. ನಿಮ್ಮ ಅಭಿಪ್ರಾಯವು ನ್ಯಾಯವಾದುದು, ಆ ಮಾತು ಎಲ್ಲರಿಗೂ ಅನ್ವಯಿಸುವಂತಹದ್ದು. ಎಂಥ ದುಃಖವನ್ನಾದರೂ ಮನುಷ್ಯನು ಸಹಿಸಲೇಬೇಕಷ್ಟೇ, ಮತ್ತೆ ಸಮಯವೇ ತಾನೆ ಶಾಂತಿ ತರುವಂತಹದ್ದು ಎಂದು ನಾನು ಹೇಳಿದೆ. ಹೇಳುತ್ತಿದ್ದ ಹಾಗೆ ನನ್ನ ಕಣ್ಣುಗಳಲ್ಲಿ ನೀರು ಬಂತು. ನನ್ನನ್ನು ನೋಡಿ ಮಿಸಸ್ ಸ್ಟಿಯರ್ಫೋರ್ತ್ಳು ಗಾಬರಿಗೊಂಡಳು. ನಾನು ನನ್ನ ಕಂಠವನ್ನು ಸರಿಪಡಿಸಿಕೊಂಡು ಸ್ಟಿಯರ್ಫೋರ್ತ್ನ ಹೆಸರನ್ನು ಉಚ್ಚರಿಸಲು ಪ್ರಯತ್ನ ಪಟ್ಟೆನು. ಕಂಠವು ನನ್ನ ಅಧೀನದಲ್ಲಿರಲಿಲ್ಲ. ನನ್ನನ್ನೇ ನೋಡುತ್ತಿದ್ದ ಮಿಸಸ್ ಸ್ಟಿಯರ್ಫೋರ್ತ್ಳು ನಾನು ಉಚ್ಚರಿಸಲು ಪ್ರಯತ್ನಿಸುತ್ತಿದ್ದ ಹೆಸರನ್ನು ತಾನು ಬಾಯಲ್ಲಿ ಮೆಲ್ಲಗೆ ಉರು ಹಾಕುತ್ತಾ, ನನ್ನ ಮಗನೇನು ಅಸೌಖ್ಯವಾಗಿದ್ದಾನೆಯೇ ಎಂದು ಕೇಳಿದಳು. ಬಹುವಾಗಿ ಅಸೌಖ್ಯವಾಗಿದ್ದಾನೆ. ನೀನು ನೋಡಿ ಬಂದಿರುವೇನು? ಹೌದು. ನಿಮ್ಮೊಳಗೆ ರಾಜಿಯಾಗಿದೆಯೇ? ರಾಜಿಯಾಗಿದೆ ಅಥವಾ ಇಲ್ಲ ಹೇಗೆ ಎಂದರೂ ನಾನು ಸತ್ಯವನ್ನು ಅಸತ್ಯವನ್ನು ಹೇಳಿದಂತಾಗುವುದಲ್ಲವೇ ಎಂದು ಗ್ರಹಿಸುತ್ತಿರುವಾಗಲೇ ಮಿಸಸ್ ಸ್ಟಿಯರ್ಫೋರ್ತ್ಳು ಮಿಸ್ ಡಾರ್ಟಲ್ಗಳನ್ನು ನೋಡಿದಳು. ನಾನು ಮಿಸ್ ಡಾರ್ಟಲ್ಗಳನ್ನು ನೋಡುತ್ತಾ ಸಾಧಾರಣ ತುಟಿಗಳಲ್ಲೇ ತೋರಿ ಮುಗಿಯುವಂತೆ ಮೃತನಾಗಿದ್ದಾನೆ ಅಂದೆನು. ಮಿಸಸ್ ಸ್ಟಿಯರ್ಫೋರ್ತ್ಳು ಪೂರ್ಣ ಅರ್ಥ ಮಾಡಿಕೊಳ್ಳುವ ಮೊದಲು ಮಿಸ್ ಡಾರ್ಟಲ್ಳು ತನ್ನ ಮುಖಕ್ಕೆ ಕೈ ಮುಚ್ಚಿಕೊಂಡು ಅಳತೊಡಗಿದಳು. ಮಿಸಸ್ ಸ್ಟಿಯರ್ಫೋರ್ತಳು ಇದನ್ನೆಲ್ಲ ಕಂಡು ನನ್ನ ಅತ್ಯಂತ ಪ್ರೀತಿಯ ಸ್ಟಿಯರ್ಫೋರ್ತನ ಮುಖದಂತೆಯೇ ಇದ್ದ ಅವಳ ಮುಖದಲ್ಲಿನ ವಿಶಿಷ್ಟವಾದ ಭಾವನೆಗಳನ್ನೆಲ್ಲ ಮರೆಸಿಕೊಂಡು ಸ್ತಂಭೀಭೂತಳಾಗಿ ಒಂದು ಶಿಲಾಪ್ರತಿಮೆಯಂತೆ ನನ್ನನ್ನೇ ನೋಡತೊಡಗಿದಳು. ನಾನು ಮೆಲ್ಲಗೆ ಮಾತಾಡತೊಡಗಿದನು. ನಾವು ಇಲ್ಲೇ ಹಿಂದೆ ಮಾತಾಡಿದ್ದ ಪ್ರಕಾರ ಅವನು ಸಮುದ್ರ ಪ್ರಯಾಣದಲ್ಲಿದ್ದನು. ಅವನ ಹಡಗು ಬಿರುಗಾಳಿಯಲ್ಲಿ ಸಿಕ್ಕಿ ಎಂದು ಹೇಳಿ ನಾನು ಮಾತು ಮುಂದುವರಿಸುವಷ್ಟರಲ್ಲೇ, ಅಮ್ಮ ಡಾರ್ಟಲ್ ಹತ್ತಿರ ಬಂದು ಕುಳಿತುಕೋ ಎಂದು ಮಿಸಸ್ ಸ್ಟಿಯರ್ಫೋರ್ತಳು ಮಿಸ್ ಡಾರ್ಟಲನ್ನು ಕರೆದಳು. ಪುತ್ರವಿಯೋಗ ಶೋಕದಲ್ಲಿದ್ದ ಮಿಸಸ್ ಸ್ಟಿಯರ್ಫೋರ್ತಳನ್ನು ಹತ್ತಿರ ಬಂದು ಸತ್ತೈಸುವ ಬದಲು ಮಿಸ್ ಡಾರ್ಟಲ್ಳು ಅಲುಗದೆ ನಿಂತುಕೊಂಡು ನಿರ್ದಾಕ್ಷಿಣ್ಯವಾಗಿ ಜರೆಯತೊಡಗಿದಳು. ದುರಹಂಕಾರದಿಂದ ಮಗನನ್ನು ಸ್ವೇಚ್ಛಾವರ್ತನೆಗೆ ಬಿಟ್ಟು ಈಗ ಸಾರ್ಥಕವಾಯಿತಷ್ಟೇ ಮಗನ ಮರಣದಿಂದ ಎಂದು ಅಂದಳು ಮಿಸ್ ಡಾರ್ಟಲ್ಳು. ಮಿಸಸ್ ಸ್ಟಿಯರ್ಫೋರ್ತಳು ಸ್ವಲ್ಪ ಏಳಲು ಪ್ರಯತ್ನಿಸಿ ಸ್ವಲ್ಪ ಎದ್ದು ಅಲ್ಲಿಂದಲೇ ಹಾಸಿಗೆಗೆ ಬಿದ್ದು ಮೊದಲಿನಂತೆಯೇ ಮಲಗಿದಳು. ಮಿಸ್ ಡಾರ್ಟಲ್ಳು ಮುಂದರಿಸಿ ಜರೆಯತೊಡಗಿದಳು. ಈಗ ನೋಡು, ನಿನ್ನ ಹಠಮಾರಿತನ, ಕುಲಮದ, ಹೆಮ್ಮೆಗಳ ಕಾರಣವಾಗಿ ನಿನ್ನ ಮಗನು ಆ ಎಲ್ಲ ಗುಣಗಳನ್ನು ನಿನ್ನಿಂದಲೇ ಪಡೆದು ಪ್ರಯೋಗಿಸಿ ನನ್ನ ಮುಖದಲ್ಲಿನ ಶಾಶ್ವತವಾದ ಗಾಯವನ್ನು ಮಾಡಿದನು. ಆ ಗಾಯವನ್ನು ಇಲ್ಲಿ ನೋಡು, ಈಗಲೂ ಇದೆಯಷ್ಟೇ. ನಿನ್ನ ದುರ್ಗುಣಗಳಿಗೆ ತಕ್ಕಂತೆ ನಿನಗೆ ಮಗ ದೊರಕಿ ನಿನ್ನ ಪ್ರೋತ್ಸಾಹ ಪೋಷಣೆಗಳಿಗೆ ತಕ್ಕಂತೆ ಬದುಕಿ ಇಂದು ಆ ಗುಣಗಳ ಕಾರಣವಾಗಿಯೇ ಸತ್ತಿರುವನು ಎಂದಂದಳು. ಅವಳ ಮುಖದ ಗಾಯವು ಈ ಸಮಯದಲ್ಲಿ ಎದ್ದು ಕಾಣುತ್ತಿತ್ತು. ಮಿಸ್ ಡಾಕ್ಟರ್ಗಳ ವರ್ತನೆಯು ಬಹು ಅಸಹ್ಯವಾಗಿದ್ದರೂ ಅವಳ ಈ ವಿಧದ ವರ್ತನೆಯೆಲ್ಲ ದುಃಖಾತಿಶಯದಿಂದಲೇ ಆಗಿತ್ತು. ಹಾಗಾಗಿ ನಾನು ಸ್ವಲ್ಪ ಮೃದುವಾಗಿ ಅನ್ನತೊಡಗಿದೆ. ಅಮ್ಮ ಮಿಸ್ ಡಾರ್ಟಲ್, ಮಡಿದಿರುವ ಮಗನನ್ನು ಕುರಿತು ಮಾತೆಯೇ ಎದುರು ಈ ರೀತಿ ನೀನು ಮಾತಾಡಬಾರದಮ್ಮ ಎಂದೆ. ಮಿಸ್ ಡಾರ್ಟಲ್ಗೆ ಕೋಪ ಬಂತು. ನನ್ನ ಕಡೆ ಹಠಾತ್ತಾಗಿ ತಿರುಗಿ ನಿಂತು, ಮುಚ್ಚು ನಿನ್ನ ಬಾಯಿ, ನೀನು ಈ ಮನೆಗೆ ಕಾಲಿಟ್ಟ ದಿನದಿಂದ ಇಲ್ಲಿ ಸುಖ ಇಲ್ಲ. ಅಂದಿನಿಂದ ಅವನ ಸ್ವೇಚ್ಛಾಚಾರ ಹೆಚ್ಚಿತು. ತಾಯಿ ಮಗನಿಗೆ ಇದ್ದ ಒಂದೇ ವಿಧದ ರೂಪ ಗುಣ ಶಿಕ್ಷಣಗಳ ಕಾರಣವಾಗಿ ಅವರೊಳಗೆ ಆಗಾಗ ಸ್ವಲ್ಪ ಘರ್ಷಣೆಗಳಾಗುತ್ತಿದ್ದುವಾದರೂ ಅವುಗಳಿಗಿಂತ ಹೆಚ್ಚಿನವೇನೂ ಈ ಮನೆಯಲ್ಲಿ ದುಃಖ ಪ್ರಸಂಗ ಬಂದದ್ದಿಲ್ಲ ಎಂದು ಹೇಳುತ್ತಾ ಮಿಸ್ ಡಾರ್ಟಲ್ಳು ಆ ಮನೆಯೊಳಗಿನ ಹಿಂದಿನ ದುಃಖಕ್ಕೆ ನಾನೇ ಕಾರಣವೆಂಬಂತೆ ನನ್ನನ್ನೇ ದುರದುರನೇ ನೋಡಿದಳು. ಮಿಸ್ ಡಾರ್ಟಲ್ಳೇ, ಈ ದುಃಖಕ್ಕೆ ಯಾರು ಹೊಣೆ, ಎಷ್ಟು ಎಂಬಿತ್ಯಾದಿಗಳನ್ನು ಈಗ ಮಾತಾಡುವುದು ಒಳ್ಳೆಯದಲ್ಲ. ಅದರಲ್ಲೂ ಮೃತಪಟ್ಟವನು ವೃದ್ಧ ಮಾತೆಯೊಡನೆ ಈಗಲೇ ಮಾತಾಡಬಾರದಮ್ಮ ಎಂದು ನಾನೆಂದನು. ನನ್ನ ಮಾತುಗಳಿಂದ ಅವಳು ಎಳ್ಳಷ್ಟು ಶಾಂತವಾಗಲಿಲ್ಲ. ಅವಳು ಪುನಃ ಅನ್ನತೊಡಗಿದಳು, ವೃದ್ಧ ಮಾತೆಯೊಡನೆ ಎಂದು ನೀನು ಹೇಳುತ್ತೀಯಷ್ಟೇ, ಆದರೆ ಅವಳ ಮಗನಿಗೂ ನನಗೂ ಇದ್ದ ಪ್ರೇಮದ ಸಂಬಂಧ ಎಷ್ಟು ಹೇಗೆ ಇತ್ತೆಂಬುದನ್ನು ನೀನೇನಾದರೂ ತಿಳಿದಿದ್ದೀಯೇನು? ತಾಯಿ ಮಗನಿಬ್ಬರೊಳಗೆ ಕೆಲವೊಮ್ಮೆ ಬಹಳವಾದ ಜಗಳವೇ ನಡೆಯುತ್ತಿತ್ತು. ಅಂಥ ಸಮಯದಲ್ಲಿ ಅವನು ಪ್ರೀತಿಯಿಂದ ತನ್ನ ದುಃಖದ ಹೊರೆಯನ್ನೆಲ್ಲ ನನ್ನೆದುರು ಬಿಚ್ಚಿ ಹಗುರ ಮಾಡಿಕೊಂಡು ನನ್ನನ್ನು ಪ್ರೀತಿಸಿ ಸಂತೋಷಿಸುತ್ತಿದ್ದನು. ನಾನು ಅನೇಕ ವೇಳೆ ಅವನಿಗೆ ಮಾತೆಗಿಂತಲೂ ಪ್ರಿಯಳಾಗಿದ್ದೆನು. ಈ ಮಾತೆಯು ತನ್ನ ಮಗನ ಜೀವನದ ಮಾರ್ಗವನ್ನು ತಾನೇ ರಚಿಸಿಕೊಡಬೇಕೆಂದು, ತನ್ನ ಮಗನು ಅತಿ ಮಾನುಷ ಅಥವಾ ಅನುಪಮ ಶಕ್ತಿಯುಳ್ಳವನೆಂದು ನಂಬಿ ಅಂಥ ವರ್ತನೆಗೆ ಪ್ರೋತ್ಸಾಹವಿತ್ತು, ತನ್ನ ಮಗನನ್ನು ತಾನೇ ಹಾಳು ಮಾಡಿರುವಳು. ಅವಳಿಗೆ ಹಿಂದಿನ ದುಃಖವು ತನ್ನ ಕ್ರಿಯೆಯ ಪ್ರತಿಕ್ರಿಯೆಯಾಗಿಯೇ ದೊರಕಿದೆ. ಆದ್ದರಿಂದ ಅವಳನ್ನು ಕುರಿತು ನನಗೆ ಸಹಾನುಭೂತಿ ಇಲ್ಲ. ಈ ಸಮಯದಲ್ಲಿ ನನ್ನ ಪರಿಸ್ಥಿತಿಯನ್ನು ಯಾರಾದರೂ ಆಲೋಚಿಸುವವರು ಇದ್ದಾರೆಯೇ? ಅವನು ವರ್ಷಕ್ಕೆ ಒಮ್ಮೆ ಆದರೂ ನನ್ನ ಹತ್ತಿರ ಬಂದು ಮಾತಾಡುವುದಿದ್ದರೆ ನಾನು ನನ್ನ ಸರ್ವಸ್ವವನ್ನೂ ಪ್ರಾಣವನ್ನೂ ಕೊಡಲು ತಯಾರಿದ್ದ ನನ್ನ ಪ್ರೇಮದ ಭಂಗ ಇಂದು ಆಗಿದೆ. ಈಗ ವೃದ್ಧೆಯಾಗಿ ದೇಹ ಬಿಡಲಿರುವ ಈ ಮಾತೆಯು ಈವರೆಗಾದರೂ ಮಗನನ್ನು ಪಡೆದು ಸುಖಿಸಿರುವಳು. ನನ್ನ ಮಟ್ಟಿಗಾದರೆ ನಾನು ಪ್ರೀತಿಸಿದ್ದವನನ್ನು ಕಳೆದುಕೊಂಡು ನಾನು ಜೀವಂತಳಾಗಿರುವವರೆಗೆ ಇನ್ನೂ ಅನೇಕ ವರ್ಷಗಳವರೆಗೆ ಈ ದುಃಖವನ್ನು ಅನುಭವಿಸಬೇಕಷ್ಟೇ. ನಿಜವಾಗಿ ಗ್ರಹಿಸಿದರೆ ಪುತ್ರ ಶೋಕಕ್ಕಿಂತಲೂ ನನ್ನ ಶೋಕ ಹೆಚ್ಚು, ಗೊತ್ತಿದೆಯೇ? ನನ್ನ ಕಷ್ಟ ನಿಮ್ಮಂಥವರಿಗೆ ಅರ್ಥವಾಗಲಾರದು. ನಿನ್ನ ಪಾದಸ್ಪರ್ಶ ಈ ಮನೆಗೆ ಆಗಬಾರದಿತ್ತು. ಅಲ್ಲಿಂದ ಈ ಕೂಡಲೇ ನಡೆ ಎಂದು ಮಿಸ್ ಡಾರ್ಟಲ್ಳು ರೋಷಾವೇಶದಿಂದ ಹೇಳಿದಳು. ಇಷ್ಟರಲ್ಲಿ ಮಿಸಸ್ ಸ್ಟಿಯರ್ಫೋರ್ತಳು ಸ್ಮೃತಿ ತಪ್ಪಿ ಅವಳು ಉಸಿರಾಡುತ್ತಿದ್ದ ಒಂದು ಕುರು ಹೊರತಾಗಿ ಇನ್ನೆಲ್ಲ ವಿಧದಲ್ಲಿ ಮೃತಳಾಗಿದ್ದಳು. ಮಿಸ್ ಡಾರ್ಟಲ್ಳು ಅದನ್ನು ಕಂಡು ಅವಳ ನೆತ್ತಿ ತನ್ನ ಮೇಲೆ ಒರಗಿಸಿಕೊಂಡು ಮಂಚದ ಮೇಲೆಯೇ ಕುಳಿತಳು ಮತ್ತು ಅಳತೊಡಗಿದಳು. ಆಳುಗಳ ಮುಖಾಂತರ ನಾನು ಡಾಕ್ಟರನ್ನು ಬರಮಾಡಿಸಿದೆನು. ಡಾಕ್ಟರರು ಬರುವಷ್ಟರೊಳಗೆ ಶವವನ್ನು ಮನೆಗೆ ಸಾಗಿಸಿಟ್ಟೆವು. ಡಾಕ್ಟರರು ಬಂದು ಏನೇನು ಪ್ರಯತ್ನ ಮಾಡಿದರೂ ಮಿಸಸ್ ಸ್ಟಿಯರ್ಫೋರ್ತಳಿಗೆ ಸ್ಮೃತಿ ಬರಲಿಲ್ಲ. ಆದರೆ ಈಗ ಉಸಿರಾಡುವುದರ ಜೊತೆಗೆ ನರಳುತ್ತಿದ್ದಳು. ಇಷ್ಟಾದರೂ ಬದಲಾವಣೆ ಬಂದಿತ್ತು. ನಾನು ಅಲ್ಲಿಂದ ಹೊರಟೆನು. ಮನೆಯಿಂದ ಹೊರಬರುವ ಮೊದಲು ಎಲ್ಲ ಕಿಟಕಿಗಳನ್ನು ಮುಚ್ಚುತ್ತಾ ಬಂದೆನು. ಅನಂತರ ಕೊನೆಯದಾಗಿ ಸ್ಟಿಯರ್ಫೋರ್ತನ ಶವವಿದ್ದ ಕೋಣೆಯ ಕಿಟಕಿಗಳನ್ನೆಲ್ಲ ಮುಚ್ಚಿದೆನು. ನನ್ನ ಮನಸ್ಸಿನಲ್ಲಿ ಮೂಡಿದ್ದ ಅಂಧಕಾರವು ಮುಂದಕ್ಕೂ ಹೊರಹೊಮ್ಮಿ ಆ ಮನೆಯನ್ನೆಲ್ಲ ಅಂಧಕಾರಮಯವಾಗಿ ಮಾಡಿತ್ತು. ಕೊರಡಾಗಿ ಹೋಗಿದ್ದ ಅವನ ಕೈಯನ್ನು ನನ್ನೆದೆಗೆ ಸ್ವಲ್ಪ ಹೊತ್ತು ಒತ್ತಿಟ್ಟುಕೊಂಡು ಕುಳಿತೆನು. ಆಗ ನನ್ನ ಪಾಲಿಗೆ ಬಾಹ್ಯ ಪ್ರಪಂಚವೆಲ್ಲ ನಾಶವಾಗಿತ್ತು. ನಾನು ನನ್ನ ದುಃಖ ಮಾತ್ರ ನನ್ನ ಜ್ಞಾನದಲ್ಲಿ ಉಳಿದಿದ್ದು. ಇಂಥ ಅಂಧಕಾರ ಸರ್ವತ್ರದ ಶೂನ್ಯತೆಯ ನಡುವೆ ಆ ಮಾತೆಯ ನರಳುವಿಕೆಗೆ ಮತ್ತಷ್ಟು ಭೀಷಣವಾಗಿ ತೋರುತ್ತಿತ್ತು. ಅಧ್ಯಾಯ 56 ಮುಗಿಯಿತು.